ಸೃಷ್ಟಿಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ವಿಷ ಗುಣಿಸದೆ ವಿಷವಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಿಂದ ದೊರೆಯುವ ವಿವಿಧ ಸಾಲ ಸೌಲಭ್ಯ ಮತ್ತು ಋಣಮುಕ್ತ ಯೋಜನೆ ಕುರಿತು ಬ್ಯಾಂಕಿನ ಮಹಾಪ್ರಬಂಧಕರಾದ ಎಎನ್ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ನಂತರ ಕರುಗಳ ಪಾಲನೆ ಪೋಷಣೆ ಕುರಿತು ಮಾಹಿತಿ, ಪೇಟೆ ಧಾರಣೆ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹವಲ್ಕಟ್ಟಿ ಗ್ರಾಮದ ದವಲ್ಸಾ ಮತ್ತಾರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಆಲಿಸುವಿರಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ, ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಿಂದ ದೊರೆಯುವ ವಿವಿಧ ಸಾಲ ಸೌಲಭ್ಯ ಮತ್ತು ಋಣಮುಕ್ತ ಯೋಜನೆ ಕುರಿತು ಬ್ಯಾಂಕಿನ ಮಹಾಪ್ರಬಂಧಕರಾದ ಎಎನ್ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆ ಮತ್ತು ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಯಾವ ರೀತಿ ಒಂದು ಸಾಲ ವ್ಯವಸ್ಥೆಯನ್ನು ರೈತರಿಗಿರ್ಬೋದು ನಮ್ಮ ಗ್ರಾಹಕರಿಗೆ ಕೊಡ್ತಾ ಇದೆ, ಜೊತೆಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಯಾವ ರೀತಿ ಒಂದು ನೆಟ್ವರ್ಕನ್ನು ಕರ್ನಾಟಕದಲ್ಲಿ ಹೊಂದಿದೆ ಅಂತಕ್ಕಂಥ ವಿಚಾರ, ಒಟ್ಟಾರೆ ಕಾರ್ಯಕ್ರಮಗಳು ಏನೇನಿದ್ದಾವೆ ಈ ಒಂದು ಬ್ಯಾಂಕಿನ ವತಿಯಿಂದ ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಮಹಾಪ್ರಬಂಧಕರಾದಂಥ ಎಎನ್ ಪ್ರಸಾದ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಎಎನ್ ಪ್ರಸಾದ್ ಅವರೇ. ನಮಸ್ಕಾರ. ಹೇಳಿ, ಮೊದಲೇದಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಸ್ಥಾಪನೆಯಾದಂಥ ಒಂದು ವರ್ಷ ಯಾವಾಗ ಪ್ರಾರಂಭ ಆಯಿತು, ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಒಂದು ಶಾಖೆಗಳನ್ನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೊಂದಿದೆ? ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ದ ಇತಿಹಾಸ ನೋಡಬೇಕು ಅಂತಂದರೆ, ನಾವು ಈಗಾಗ ನೀವು ಕೇಳಿರ್ಬೋದು ಈ ಹಲವಾರು ಗ್ರಾಮೀಣ ಬ್ಯಾಂಕ್ಗಳನ್ನು ನಮ್ಮಲ್ಲಿ ಕರ್ನಾಟಕ ಹೊಂದಿತ್ತು. ಉದಾಹರಣೆಗೆ ಮಲಪ್ರಭಾ ಗ್ರಾಮೀಣ ಬ್ಯಾಂಕ್, ಆಮೇಲೆ ಸಹ್ಯಾದ್ರಿ ಗ್ರಾಮೀಣ ಬ್ಯಾಂಕು, ವಿಶ್ವೇಶ್ವರಯ್ಯ ಗ್ರಾಮೀಣ ಬ್ಯಾಂಕು, ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ಗ್ರಾಮೀಣ ಬ್ಯಾಂಕು, ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ ಇದೆಲ್ಲ ಇತ್ತು. ಇದೆಲ್ಲ ಸೇರಿ 2019 ಇಸವಿಯಲ್ಲಿ ಒಟ್ಟಾರೆ 13 ಗ್ರಾಮೀಣ ಬ್ಯಾಂಕ್ಗಳನ್ನು ಸೇರಿಸಿ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಉದಯವಾಗಿದೆ. ಈ ಸದ್ಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತಕ್ಕಂಥ ಒಂದೇ ಒಂದು ಅಂಬ್ರೆಲಾ ಅಂತ ಹೇಳ್ಬೋದು, ಆಡಿ ಎಷ್ಟು ಶಾಖೆಗಳು ಬರ್ತವೆ ಸದ್ಯ? ಇವತ್ತಿನ ದಿವಸಕ್ಕೆ 1120 ಶಾಖೆಗಳಿದ್ದಾವೆ. ಇದು ಕೋಲಾರದಿಂದ ಬೀದರ್, ಅಂದರೆ ಉತ್ತರ ಕರ್ನಾಟಕದಲ್ಲಿ ಬೀದರ್ನಿಂದ ಹಿಡಿದು ದಕ್ಷಿಣ ಕರ್ನಾಟಕದಲ್ಲಿ ಕೋಲಾರದವರೆಗೂ ಸ್ಪ್ರೆಡ್ ಆಗಿದೆ, ಅಂದರೆ ಅದು ವಿಸ್ತರಿಸಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಈ ಕಡೆ ಚಾಮರಾಜನಗರ, ಮೈಸೂರು, ತುಮಕೂರು, ಚಿತ್ರದುರ್ಗ, ಈ ರೀತಿ ಈ ಕಡೆ ಬಳ್ಳಾರಿಯಿಂದ ಹಿಡಿದು ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಶಾಖೆಗಳು ಇದ್ದಾವೆ. ಈಗ ಮುಖ್ಯವಾಗಿ ನಾವೆಲ್ಲ ಕೇಳ್ತಾ ಇದ್ದೀವಿ ರಾಷ್ಟ್ರೀಯ ಬ್ಯಾಂಕ್ಗಳು ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಅಂತ ಹೇಳ್ತಾವೆ ಬೇರೆ ಬೇರೆ, ಕೆನರಾ ಬ್ಯಾಂಕ್ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಇವೆಲ್ಲ ಬ್ಯಾಂಕ್ಗಳು ಇದ್ದಾಗೂ ಸಹ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಪ್ರಾರಂಭವಾಯಿತು ಹಿಂದಕ್ಕೆಲ್ಲ. ಈ ಗ್ರಾಮೀಣ ಬ್ಯಾಂಕ್ ಉದಯಕ್ಕೆ ಕಾರಣ ಏನಂತಿರ್ತಾವೆ, ಯಾಕೆ ಗ್ರಾಮೀಣ ಬ್ಯಾಂಕ್ಗಳನ್ನು ಪ್ರಾರಂಭ ಮಾಡಿದರು? ಇದು ಪ್ರಶ್ನೆ ತುಂಬ ಚೆನ್ನಾಗಿದೆ. ಈಗ ಈ ನಮ್ಮ ಈ ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ನ್ಯಾಷನಲೈಸ್ ಬ್ಯಾಂಕ್ಸ್ ಏನು ಹೇಳ್ತೀವಿ, ಅವರು ಗ್ರಾಮೀಣ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಗ್ರಾಮೀಣ ಮಟ್ಟದಲ್ಲಿ ನಮ್ಮದೇ ಆದಂಥ, ನಮ್ಮದೇ ಸಂಸ್ಕೃತಿಯನ್ನು ಹೊಂದಿರುವಂಥ, ನಮ್ಮದೇ ಸೊಗಡಿನ ಬ್ಯಾಂಕ್ ಬೇಕಾಗಿತ್ತು. ಅದಕ್ಕಾಗಿ ಗ್ರಾಮೀಣ ಬ್ಯಾಂಕ್ಗಳದ್ದು ಒಂದು ಕಾನ್ಸೆಪ್ಟ್ ಅಂತ ಒಂದು ಇದಾಯಿತು. ಆ ನಿಟ್ಟಿನಲ್ಲಿ ಏನು ಮಾಡಿದ್ರು, ನಮ್ಮ ಗ್ರಾಮೀಣ ಬ್ಯಾಂಕ್ಗಳ ವಿಶಿಷ್ಟತೆ ಏನು ಅಂತಂದರೆ, ನಮ್ಮಲ್ಲಿ ಹೆಚ್ಚಿನ ಸಾಲಗಳು ರೈತರ ಬಾಂಧವರಿಗೆ ಮತ್ತು ಹಳ್ಳಿ ಗ್ರಾಹಕರಿಗೆ ಕೊಡಬೇಕು ಅಂತ ಇದ್ದಿತ್ತು. ಇವತ್ತಿನ ದಿವಸಕ್ಕೆ ಹೇಳಬೇಕು ಅಂತಂದರೆ, ನಮ್ಮ ಬ್ಯಾಂಕಿನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಸುಮಾರು 78% ನಮ್ಮ ಸಾಲಗಳೆಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿದೆ, ಅದು ರೈತರಿಗಾಗಿ ಇದೆ. ಆದರೆ ನಮ್ಮ ಸರ್ಕಾರದ ಇದು ಲಿಮಿಟ್ ಅಂತ ಹೇಳ್ತೀವಿ, ಅದು 18% ಮಾತ್ರ. ಅದು ನ್ಯಾಷನಲೈಸ್ ಬ್ಯಾಂಕ್ಸ್ ಎಲ್ಲ 18%ಗೆ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಅನ್ನೋದು 78%ವರೆಗೂ ರೈತರ ಸಾಲಕ್ಕೆ ಕೊಡ್ತಾರೆ. ಈಗ ತಾವು ಹೇಳಿದಾಗೆ ಕರ್ನಾಟಕದಲ್ಲಿ 1120 ಶಾಖೆಗಳು ಅದಾವಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ಈ ಎಲ್ಲ ಶಾಖೆಗಳು ಒಂದೇ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಿದ್ದಾವ? ಒಂದೇ ಸಾಲವನ್ನು ಕೊಡ್ತಕ್ಕಂಥದ್ದು, ಸಾಲವನ್ನು ವಸೂಲಿ ಮಾಡ್ತಕ್ಕಂಥದ್ದು ಒಂದೇ ಉದ್ದೇಶ ಇದೆ, ಅಥವಾ ಸೋಷಿಯಲ್ ಕಾಜ್ಗಾಗಿ ನಿಮ್ಮ ಬ್ಯಾಂಕ್ಗಳ ವ್ಯವಸ್ಥೆ ಇದೆ ಹೇಗೆ? ಈಗ ನಿಮಗೆ ಗೊತ್ತಿರೋ ಮಟ್ಟಿಗೆ ಬ್ಯಾಂಕ್ಗಳದೆಲ್ಲನೂ ತುಂಬ ವಿಭಿನ್ನವಾಗಿ ವಿಸ್ತಾರವಾಗಿದೆ ಅದನ್ನೆಲ್ಲನ್ನು. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಸೋಷಿಯಲ್ ಕಾಸ್, ಸಾಮಾಜಿಕ ಕಳಕಳಿ ಹೇಳಿದ್ರೆ ಸೇವೆ ಕಳಕಳಿ, ಇದರಲ್ಲಿ ಸಹ ನೀವು ಕೇಳಿರ್ಬೋದು ಅಟಲ್ ಪೆನ್ಷನ್ ಯೋಜನೆ ಮತ್ತು PMJJBY ಆಕ್ಸಿಡೆಂಟಲ್ ಇನ್ಶೂರೆನ್ಸು, ಇದೆಲ್ಲನೂ ನಮ್ಮ ಸೋಷಿಯಲ್ ಕಾಸಲ್ಲಿ ಬರುತ್ತೆ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾ, ಇದೆಲ್ಲನೂ ನಮ್ಮ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ಸಲ್ಲಿ ಹೇಗಿದೆಯೋ ಅದೇ ರೀತಿ ನಮ್ಮ ಗ್ರಾಮೀಣ ಬ್ಯಾಂಕಲ್ಲೂ ಇದೆ. ಇದರ ಜೊತೆಗೆ ಡಿಜಿಟಲ್ ಬ್ಯಾಂಕಿಂಗ್ ಅಂತ ಏನು ಹೇಳ್ತೀವಿ, ಆ ಡಿಜಿಟಲ್ ಬ್ಯಾಂಕಿಂಗ್ನಲ್ಲೂ ಸಹ ನಮ್ಮ ಗ್ರಾಮೀಣ ಬ್ಯಾಂಕು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಯಾವುದೇ ಬ್ಯಾಂಕಿನಿಗೆ ಹೋಲಿಸಿದ್ರೂ ನಮ್ಮ ಗ್ರಾಮೀಣ ಬ್ಯಾಂಕು ಗ್ರಾಮೀಣ ಸೊಗಡನ್ನು ಅಳವಡಿಸಿಕೊಂಡು ವಿಸ್ತಾರಗೊಂಡಿದೆ. ಇದು ಎಲ್ಲ ಈಗ ಸದ್ಯದ ಚಟುವಟಿಕೆಗಳಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಇದೆಲ್ಲ ಇರ್ಬೋದು, ಅದಕ್ಕೆ ತಕ್ಕ ಹಾಗೆ ಸೇವೆಗಳನ್ನು ಅದಕ್ಕೆ ಈಕ್ವಲ್ ಆಗಿ ಸೇವೆ ಕೊಡುವಂಥದ್ದನ್ನು ನಮ್ಮ ಇದರಲ್ಲಿ ಪರಿಪಾಠವಾಗಿದೆ. ಈಗ ನೇರವಾಗಿ ನಮ್ಮ ರೈತರ ವ್ಯವಸ್ಥೆಗೆ ಅಥವಾ ರೈತರ ಅಭಿವೃದ್ಧಿಗೋಸ್ಕರ ಬರಮ, ಮುಖ್ಯವಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಯಾವ ರೀತಿ ರೈತರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ, ಯಾವ್ಯಾವ ಸಾಲಗಳು ರೈತರಿಗೆ ಲಭ್ಯ ಇದಾವೆ ನಿಮ್ಮ ಬ್ಯಾಂಕ್ ವತಿಯಿಂದ? ಇವತ್ತಿನ ದಿವಸ ಇದು ಹೆಚ್ಚು ಪ್ರಚಾರವಾಗಬೇಕಾಗಿರುವಂಥದ್ದು ವಿಶೇಷ ಇದು. ಈಗ ಹಳ್ಳಿ ಜನಗಳಿಗೆ, ರೈತರಿಗೆ ಹೆಚ್ಚಿನ ಅಂಶ ಬೇಕಾಗಿರೋದು ಬೆಳೆ ಸಾಲ. ಬೆಳೆ ಸಾಲ ಅತ್ಯಂತ ಕಡಿಮೆ ದರದಲ್ಲಿ ಅತ್ಯಂತ ಈಗ 4% ನಮ್ಮ ಬಡ್ಡಿ ದರ ಇರುತ್ತೆ. 4% ವಾರ್ಷಿಕವಾಗಿ 4%ಅಲ್ಲಿ ನಿಮಗೆ ರೈತರಿಗೆ ಬೇರೆ ಎಲ್ಲೂ ಸಾಲ ಸಿಗೋದಿಲ್ಲ, ಎಕ್ಸೆಪ್ಟ್ ಸೊಸೈಟಿಗಳು ಬಿಟ್ಟರೆ. ಅಲ್ಲಿ ಸೊಸೈಟಿಗಳಲ್ಲಿ ಬರೇ 50,000 ಅಥವಾ 1,00,000 ಲಿಮಿಟ್ ಇರ್ತದೆ, ಜೀರೋ ಇಂಟ್ರೆಸ್ಟ್ ಇರುತ್ತೆ. ಆದರೆ ಅದರ ಮೇಲ್ಪಟ್ಟು ಬೇಕು ಅಂತಂತಂದರೆ ನಮ್ಮ ಬ್ಯಾಂಕ್ನಲ್ಲಿ, ಗ್ರಾಮೀಣ ಬ್ಯಾಂಕ್ನಲ್ಲೇ ಅವರು ಪಡೆಯಬೇಕು. ಆಮೇಲೆ ಇನ್ನೊಂದು ಏನಂತಂತಂದರೆ, ಈ ಬೆಳೆ ಸಾಲ ಅಲ್ಲದಿರಾನೆ ರೈತನಿಗೆ ಅಗತ್ಯವಾಗಿರೋ ಒಂದು ಟ್ರ್ಯಾಕ್ಟರ್ ಖರೀದಿಗಿರ್ಬೋದು, ಹಾರ್ವೆಸ್ಟರ್ ಖರೀದಿಗಿರ್ಬೋದು, ಇಲ್ಲ ಅವನ ಮನೆ ಕಟ್ಟಲಿಕ್ಕಿರ್ಬೋದು, ಇದು ಎಲ್ಲದಕ್ಕೂ ನಮ್ಮಲ್ಲಿ ಪಂಪ್ ಸೆಟ್ ಇರ್ಬೋದು, ಎಲ್ಲದಕ್ಕೂ ನಮ್ಮ ಸಾಲ ಸೌಲಭ್ಯಗಳು ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸಿಗುವಂಥದ್ದು ಅಂತಂದರೆ ನಮ್ಮಲ್ಲಿದೆ. ಇನ್ನೂ ಒಂದು ವಿಶೇಷ ಅಂತಂದರೆ, ನಾನು ಹೇಳಿದಾಗ 1120 ಶಾಖೆಗಳಿದೆ ಅಂತ, ಇದರಲ್ಲಿ ನಮ್ಮದು 70% ಬರೀ ಹಳ್ಳಿಗಳಲ್ಲೇ ಇದೆ. ಎಲ್ಲಿ 70% ಹಳ್ಳಿಗಳಲ್ಲಿರೋದ್ರಿಂದ ಅವರಿಗೆ ನೇರ ಸಾಲ ಸೌಲಭ್ಯ ಸಿಗುವಂಥ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲದೇ ಬರೆ ಸಾಧಾರಣ ಒಂದು 5 ಕಿಲೋಮೀಟರ್ ಅಥವಾ 4 ಕಿಲೋಮೀಟರ್ ಈ ಥರ ದೂರ ಹೋಗೋದಂಥದ್ದನ್ನು ತಪ್ಪಿಸಿ ನಮ್ಮಲ್ಲೇ ನೇರ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಈಗ ಮತ್ತೊಂದು ವಿಶೇಷವಾಗಿ ಬೆಳೆ ಸಾಲವನ್ನು ಪಡೆಯುವಂಥ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಕ್ಕಂಥ ಸೌಲಭ್ಯ ಎಲ್ಲ ಬ್ಯಾಂಕಲ್ಲಿ ಕೊಡ್ತಾ ಇದ್ದಾರೆ. ತಮ್ಮ ಬ್ಯಾಂಕ್ ವತಿಯಿಂದ ಯಾವ ರೀತಿ ಸಹಾಯ ಸೌಲಭ್ಯ ಸಿಗ್ತಾ ಇದೆ, ಯಾವ ಒಂದು ಕೃಷಿ ಪ್ರಧಾನವಾಗಿ ಉದ್ಯೋಗ ಮಾಡುವಂಥವ್ರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಕೊಡ್ತಾ ಇದ್ದೀವಿ? ನೋಡಿ, ಇದು ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿ ಒಂದು ಭಾಗನ ನಾವು ಹೈನುಗಾರಿಕೆ ಅಥವಾ ಗ್ರಾಮೀಣ ಕರಕುಶಲ ಚಟುವಟಿಕೆಗಳಿಗೆ ಮೀಸಲಿಟ್ಟಿರ್ತೀವಿ. ಇದರಲ್ಲಿ ಬರೇ ಹೈನುಗಾರಿಕೆಯಲ್ಲಿ ಅಂತಂತಂದ್ರೆ ಇದರಲ್ಲಿ ಹೈನುಗಾರಿಕೆಯಲ್ಲಿ ಮೀನುಗಾರಿಕೆ ಸಹ ಇದೆ. ಪ್ರತಿಯೊಂದು ನಿಮ್ಮ ರೀಜನ್ ಅಂದ್ರೆ ವಲಯದ ಉದ್ದೇಶದಲ್ಲಿ ಏನಿದೆಯೋ ಆ ಆಕ್ಟಿವಿಟೀಸ್ಗೆಲ್ಲ ನಾವು ಚಟುವಟಿಕೆಗಳಿಗೆಲ್ಲ ನಾವು ಕೊಡ್ತಾ ಇದೀವಿ. ಮುಖ್ಯವಾಗಿ ಕೃಷಿ ಸಾಲಗಳನ್ನ ಕೊಟ್ಟಾಗ ರೈತರಿಗೆ ಸಾಲವನ್ನ ಬೆಳೆ ಸಾಲವನ್ನ ತಗೋತಾರೆ, ತಗೊಂಡ್ಮೇಲೆ ಹೊಳ್ಳಿ ಅದನ್ನ ಪುನಃ ಮರುಪಾವತಿ ಮಾಡ್ತಕ್ಕಂಥ ವ್ಯವಸ್ಥೆ ನಿಮ್ಮ ಬ್ಯಾಂಕಲ್ಲಿ ಯಾವ ರೀತಿ ಇದೆ, ಎಷ್ಟು ಪ್ರತಿಶತ ಮರುಪಾವತಿ ಆಗ್ತದೆ ಅಂತ? ಈಗ ಅತ್ಯಂತ ಪ್ರಸ್ತುತವಾದ ವಿಚಾರ ಅಂದರೆ ಇದೇನೆ, ನಮಗೆ ಕಾರಣಾಂತರಗಳಿಂದ ರೈತರು ಇವತ್ತಿನ ದಿವಸಗಳಲ್ಲಿ ಕಷ್ಟಕ್ಕೆ ಈಡಾಗಿ ಎರಡು ಥರ ಕಷ್ಟಗಳಿಗೆ ಈಡಾಗ್ತಾರೆ. ಒಂದು ಮಳೆ ಅಥವಾ ನೈಸರ್ಗಿಕ ವಿಕೋಪ, ಎರಡನೆಯದು ಏನಂತಂದರೆ ಅವ್ರಿಗೆ ಬೆಲೆ ಬರುವುದಿಲ್ಲ, ಅವರ ಬೆಳೆಗಳಿಗೆ ಬೆಳೆದ ಮೇಲೆ ಬೆಲೆಗಳು ಸಿಗುವುದಿಲ್ಲ. ಈ ರೀತಿ ಆಗಿರೋದ್ರಿಂದ ಅವ್ರಿಗೆ ತುಂಬ ಕಷ್ಟ ಪರಿಸ್ಥಿತಿನಲ್ಲಿದೆ. ಇವತ್ತಿನ ದಿವಸ ಅದೇ ರೀತಿ ರೈತ ತುಂಬ ಕಷ್ಟಪಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ವಿಶೇಷವಾಗಿ ಸೌಲಭ್ಯಗಳನ್ನ ಯಾವ ರೀತಿ ಕೊಡ್ತಾ ಇದ್ದೀವಿ ಅಂತಂದರೆ, ಹೆಚ್ಚಿನ ಅಂಶ ರೈತರಿಗೆ ಅವರು ತಮ್ಮ ಸಾಲ ವಸೂಲಾತಿಯನ್ನು ನಾವು ತಡೆ ಹಿಡಿದಿದ್ದೀವಿ, ಮುಂದೆ ಹಾಕಿ ಇದು ಮಾಡ್ಕೊಂಡಿದ್ದೀವಿ. ಆಮೇಲೆ ಮುಂದೆ ಹಾಕೋದು ಅಂದರೆ ಕಂತುಗಳಲ್ಲಿ ತೀರಿಸ್ಬೋದು ಅಂತ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀವಿ. ಆ ಕಂತುಗಳಲ್ಲೂ ತೀರ್ಸೋಕ್ಕಾಗದಿರ 10 ವರ್ಷ 15 ವರ್ಷದಿಂದನೂ ರೈತರು ಇದ್ದಾರೆ. ಅಂಥವ್ರಿಗೋಸ್ಕರ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಅಂದರೆ ಒಂದೇ ಬಾರಿಗೆ ಋಣಮುಕ್ತರಾಗುವ ಅವಕಾಶನ ನಾವು ಕಲ್ಪಿಸಿದ್ದೇವೆ. ಆಮೇಲೆ ಈ ಒನ್ ಟೈಮ್ ಸೆಟಲ್ಮೆಂಟ್ ಅಥವಾ ಒಂದೇ ಬಾರಿ ಋಣಮುಕ್ತರಾಗೋದ್ರಲ್ಲಿ ವಿಶೇಷತೆ, ನಮ್ಮ ಗ್ರಾಮೀಣ ಬ್ಯಾಂಕ್ನ ವಿಶೇಷತೆ ಏನು ಅಂತಂದರೆ, ಇದು ತುಂಬ ಅತ್ಯಂತ ವಿಭಿನ್ನವಾಗಿದೆ ಬೇರೆ ಬ್ಯಾಂಕ್ಗಳಿಗಿನ್ನ. ನಮ್ಮಲ್ಲಿ ಎಷ್ಟೇ ಸಾಲ ತಗೊಂಡಿದ್ರು, ಎಷ್ಟೇ ಸುಸ್ತಿ ಆಗಿದ್ರು, ನಾವು ಮತ್ತೆ ಅವರಿಗೆ ಸಾಲ ಕೊಡ್ತೀವಿ. ಇದು ಯಾವ ಬ್ಯಾಂಕಿನಲ್ಲೂ ಇಲ್ಲ. ನಾವು ಮತ್ತೆ ಸಾಲ, ಬೆಳೆ ಸಾಲ ಖಂಡಿತವಾಗಿಯೂ ಅವರಿಗೆ ಅನುಕೂಲ ತಕ್ಕಂತೆ ಮತ್ತೆ, ಯಾಕೆಂದರೆ ನಿಮಗೆ ಈಗಾಗಲೇ ನಾನು ಹೇಳಿದೆ, ನಮ್ಮ ಬ್ರ್ಯಾಂಚ್ಗಳು ಇರೋದೇ ಗ್ರಾಮೀಣ ಪ್ರದೇಶದಲ್ಲಿ. ನಮ್ಮ ಬ್ಯಾಂಕು ಗ್ರಾಮೀಣ ಪ್ರದೇಶಕ್ಕೆ ಮೀಸಲಾಗಿರೋದ್ರಿಂದ ನಮಗೆ ರೈತರೇ ಇದು ನಮ್ಮ ಶಕ್ತಿ. ಅವರಿಗೆ ಮತ್ತೆ ನಾವು ಕೊಡದೇ ಹೋದರೆ ನಾವೆಲ್ಲೂ ಹೋಗ್ಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ವಿಶಿಷ್ಟ ಯೋಜನೆಗಳನ್ನ ಅಳವಡಿಸ್ಕೊಂಡು ನಾವು ಮತ್ತೆ ಅವರಿಗೆ ಸಾಲ, ಬೆಳೆ ಸಾಲ ಕೊಡೋದಕ್ಕೆ ನಾವು ಯೋಜನೆಗಳು ಹಾಕ್ಕೊಂಡಿದ್ದೀವಿ. ಆಮೇಲೆ ಈ ಬಡ್ಡಿ ರಿಯಾಯಿತಿನಲ್ಲಿ, ಬಡ್ಡಿ ರಿಯಾಯಿತಿನಲ್ಲೂ ಅಷ್ಟೇ, ಯಾಕೆಂದರೆ ಸಾಧಾರಣ 2004, 2008 ಸಾಲ ಸಹ ಈಗ ತುಂಬ ಹಾಗೆ ಸುಸ್ತಿಯಾಗಿ ಉಳಿದಿದೆ. ಅವಕ್ಕೆಲ್ಲ ಅತ್ಯಂತ ಇದು ಸುಲಭವಾದ ರೀತಿಯಲ್ಲಿ ಋಣಮುಕ್ತರಾಗುವಂಗೆ ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ ಅವರು 1.5 ಲಕ್ಷ ಸಾಲ ನಾವು ಸೆಟಲ್ ಮಾಡಿ ನಾವು ಕೊಟ್ಟಿರ್ತೀವಿ ಅಂತ, ಅವ್ರಿಗೆ 5 ಲಕ್ಷ ಅವನಿಗೆ ಎಷ್ಟು, ಅವನಿಗೆ 1-5 ಎಕರೆ ಅಥವಾ 8 ಎಕರೆ ಜಮೀನಿದೆ ಅಂತಂದರೆ, ಅವ್ರು ಮತ್ತೆ ನಾವು ಬೆಳೆ ಸಾಲ ಕೊಡ್ತಾ ಇದ್ದೀವಿ. ಅಂದರೆ ಅದು ಹೇಗಿರುತ್ತೆ ಬೆಳೆ ಸಾಲದ್ದು ಅಂತಂದರೆ, ಹೆಚ್ಚು 5 ಲಕ್ಷ 4 ಲಕ್ಷದಷ್ಟು ಅವನು ಮತ್ತೆ ಪಡೆಯೋ ಅಂತ ಇದಿರುತ್ತೆ. ಹಾಗಾಗಿ ಅವನು ಮತ್ತೆ ಬೇರೆಯವ್ರ ಹತ್ರ ಕೈ ಚಾಚೋ ಅವಶ್ಯಕತೆನೇ ಇರೋದಿಲ್ಲ, ಬೇರೆ ಮನಿ ಲ್ಯಾಂಡರ್ಸು ಈ ಥರ ಎಲ್ಲ ಎಲ್ಲೂ ಇರೋದಿಲ್ಲ. ಸೊ ಹಾಗಾಗಿ ನಾವು ಬ್ಯಾಂಕು ಅವ್ರ ಜೊತೆಗೆ ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ರೀತಿ ಮಾಡಿದ್ವಿ. ಹೇಗೆ ನಿಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಸಾಕಷ್ಟು 75%, 75% ಕೊನೆಗೆ 10% ವರೆಗೂ ನಾವು ಬಂದಿರ್ತೀವಿ. 10% ವರೆಗೂ ಬರೋದು ಬಹಳ ಇದಿದೆ. ಅಂದ್ರೆ ಅವ್ರು ತಗೊಂಡಿರೋರಲ್ಲಿ 10% ಕೊಡಬೇಕು ಅಂತಂದ್ರೆ ನಮ್ಮ ಬ್ಯಾಂಕಿನ ಲಾಭಾಂಶದಲ್ಲಿ ನಾವು ಅದನ್ನ ಇದು ಮಾಡಿರ್ತೀವಿ, ಅದನ್ನ ಸ್ಯಾಕ್ರಿಫೈಸ್ ಮಾಡಿರ್ತೀವಿ. ಆದಾಗ್ಯೂ ನಮಗೆ ಕಾಳಜಿ ಇರೋದು ರೈತರದ ಉದ್ದೇಶ ಆಗಿರೋದ್ರಿಂದ ಅದು ವೇರಿಯಸ್ ಪರ್ಸೆಂಟೇಜ್ ಮಾಡಿ ನಾವು ಬಿಟ್ಟಿದ್ದೀವಿ. ಹೇಗೆ ಇದಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಗ್ರಾಮೀಣ ಭಾಗದಲ್ಲಿ ನಿಮ್ಮ ಬ್ಯಾಂಕಿಗೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ರೈತರಿಂದ? ಇದು ಬಹಳ ಚೆನ್ನಾಗಿದೆ. ಈಗಾಗಲೇ ನಿಮಗೆ ಇದರ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಕೋಲಾರದಲ್ಲಿ ಮತ್ತು ಬಳ್ಳಾರಿಯಲ್ಲಿ ಮತ್ತು ದಾವಣಗೆರೆ, ಚಿತ್ರದುರ್ಗ, ಚಾಮರಾಜನಗರದಂಥ ತುಂಬ ರೈತರಾದ ಏನು ಇದೆ ಸಂಕಷ್ಟದಲ್ಲಿರುವಂಥ ಜಿಲ್ಲೆಗಳಲ್ಲಿ ಸಹ ನಾವು ಈ ಅದಾಲತ್ ಮಾಡಿ ಇವತ್ತಿನ ದಿವಸ ನಾವು ಬಂದಿರೋ ಉದ್ದೇಶ ರಾಯಚೂರಿನಲ್ಲಿ ಇವತ್ತಿನ ದಿವಸ ಒಂದು ಮೆಗಾ ಅದಾಲತ್ ಮಾಡ್ಕೊಂಡಿದ್ದೀವಿ. ನಿನ್ನೆ ಸಹ ಸಿಂಧನೂರಲ್ಲಿ ಮಾಡಿದ್ವಿ. ಇದರಲ್ಲಿ ಪ್ರತಿಕ್ರಿಯೆ ಅಂತೂ ತುಂಬ ನಮ್ಮ ನಿರೀಕ್ಷೆಗೂ ಮೀರಿದೆ. ಒಂದೊಂದು ಕಡೆಯೂ ರೈತರು ಸುಮಾರು 200-300 ಜನಗಳು ಬರ್ತಾ ಇದ್ದಾರೆ. ಅವರ ಉದ್ದೇಶ ಎಲ್ಲ ಒಂದೇ, ಋಣಮುಕ್ತರಾಗಬೇಕು. ಋಣಮುಕ್ತರಾಗಿ ಇವತ್ತಲ್ಲ ನಾಳೆ ನಮ್ಗೆ ಆಶಾಕಿರಣ ಇರೋದು ಗ್ರಾಮೀಣ ಬ್ಯಾಂಕ್ ಅಂತ ಅಂದ್ಕೊಂಡು ಉದ್ದೇಶದಿಂದ ಬಂದು ಎಲ್ಲ ತಮ್ಮ ತಮ್ಮ ಇದರಲ್ಲಿ ಆದಷ್ಟು ನಾವು ಹೇಳಿದ್ದೀವಿ ಯಾವ ರೀತಿ ಇರುತ್ತೆ ಅಂತಂದರೆ, ನೀವು ಆದಷ್ಟು ಬೇಗ ನೀವು ಋಣಮುಕ್ತರಾಗಿ ಮತ್ತೆ ನಿಮಗೆ ಸಾಲ ಸಿಗೋ ಅವಕಾಶ ಸಿಗುತ್ತೆ. ಮತ್ತೆ ನಿಮ್ಮ ಮಕ್ಕಳ ವ್ಯಾಸಂಗಕ್ಕೆ ಇರಬಹುದು, ಕೆಲವೊಂದು ಜಾಮೀನುದಾರಗಳ ಸಾಲಗಳಿರ್ಬೋದು, ಎಲ್ಲದಕ್ಕೂ ನೀವು ಋಣಮುಕ್ತರಾಗ್ತೀರಿ ಅಂತ ಹೇಳಿ ಇವತ್ತಿನ ದಿವಸ ಸುಮಾರು ಎಲ್ಲ ಪ್ರತಿ ಜಿಲ್ಲೆನಲ್ಲೂ 22 ಜಿಲ್ಲೆನಲ್ಲೇ ನಮ್ಮ ಗ್ರಾಮೀಣ ಬ್ಯಾಂಕ್ ಇದೆ. ಆ 22 ಜಿಲ್ಲೆಗಳಲ್ಲೂ ಸಹ ನಮ್ಮದು ಅದಾಲತ್ ಅನ್ನೋದು ಮಾಡಿ ಎಲ್ಲರನ್ನೂ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಈಗ ಕೇಂದ್ರ ಸರ್ಕಾರ ಸಹ ಸಾಕಷ್ಟು ಒಂದು ಯೋಜನೆಗಳನ್ನು ಗ್ರಾಹಕರ ಅನುಕೂಲಕ್ಕಾಗಿ ಬ್ಯಾಂಕಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳು ತರ್ತವೆ. ಮುಖ್ಯವಾಗಿ ಈ ಡಿಜಿಟಲೀಕರಣ ಅಥವಾ ಏನಂತೀವಿ ನಾವು, ಡಿಜಿಟಲೈಸೇಷನ್ ಆದಮೇಲೆ ಯಾವ ರೀತಿ ಕಾರ್ಯಭಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಬ್ಯಾಂಕ್ಗಳಲ್ಲಿ ಅಂತಿರ್ತಾವೆ? ಈಗ ಇದು ಅಷ್ಟೇ, ಈಗ ನಾವು ಮುಂದುವರಿಯಬೇಕು ರೈತರಿಗಾಗಿ. ರೈತರಿಗೋಸ್ಕರ ಯಾವ ರೀತಿ ಅವ್ರನ್ನ ಎಜುಕೇಟ್ ಮಾಡಬೇಕು, ಯಾವ ರೀತಿ ಅವ್ರಿಗೆ ಡಿಜಿಟಲ್ ಕಡೆ ಇದು ಮಾಡಬೇಕು ಅಂತನ್ನೋದು ಉದ್ದೇಶದಿಂದ ನಾವು ಈ ಅತ್ಯಂತ ಒಂದು ಉತ್ತಮವಾದ ಇದು ಇಟ್ಕೊಂಡಿದ್ದೀವಿ. ಇದು ಬೇರೆ ಯಾವ ಬ್ಯಾಂಕ್ಗಳಲ್ಲೂ ನನಗೆ ಮಟ್ಟಿದ್ದು ಹೇಳಿದಿಲ್ಲ. ಇದು ಮೊಬೈಲ್ ಬ್ಯಾಂಕಿಂಗ್ ವ್ಯಾನ್ಸ್ ಅಂತ, ಅದು ಆ ಎ ಟಿ ಎಂನ ತಗೊಂಡು ಪ್ರತಿ ಹಳ್ಳಿಗಳಿಗೂ ಹೋಗುತ್ತೆ. ಉದಾಹರಣೆಗೆ ರಾಯಚೂರಿನಲ್ಲಿ ಪ್ರತಿ ದಿವಸನೂ 1-8 ಕಿಲೋಮೀಟರ್ 10 ಕಿಲೋಮೀಟರ್ ದೂರದಲ್ಲಿರೋ ಹಳ್ಳಿಗಳಿಗೋಗಿ ಮನೆ ಮನೆಗೆ ಬ್ಯಾಂಕನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ. ಇದಲ್ಲದೆ ಡಿಜಿಟಲ್ ಎ ಟಿ ಎಮ್, ನಿಮ್ಗೆ ಗೊತ್ತಿರಬೇಕು ಎ ಟಿ ಎಮ್ಮು, ಮೊಬೈಲ್ ಬ್ಯಾಂಕಿಂಗು ಮತ್ತು ನೆಟ್ ಬ್ಯಾಂಕಿಂಗ್, ಯಾವುದು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇದು ಮಾಡಿದಾರೋ ಅವಕ್ಕೆಲ್ಲನೂ ನಾವು ಅತ್ಯಂತ ಕಾಂಪಿಟೇಟಿವ್ ಇದರಾಗಿ ನಾವು ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಬ್ಯಾಂಕ್ಗೆ ಮೊನ್ನೆ ಹೋದ ವರ್ಷ ನಮ್ಮ ಕಳೆದ ವರ್ಷದಲ್ಲಿ ಡಿಜಿಟಲ್ ನಮ್ಮ 2ನೇ ಪ್ರೈಸ್ ನಮ್ಮ IBA ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಅಂತ ಏನು ಹೇಳ್ತೀವಿ, ಅದರಿಂದ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ 2ನೇ ಅತ್ಯಂತ ಉತ್ತಮ ಬ್ಯಾಂಕ್ ಡಿಜಿಟಲೀಕರಣದಲ್ಲಿ ಅಂತ ಬಂದಿದೆ. ಮುಖ್ಯವಾಗಿ ಈ ಸಾಲ ವಸೂಲಾತಿಗೆ ಬಂದಾಗ, ಸಾಲ ವಸೂಲಾತಿಗೆ ಹೇಳಿದಿತ್ತ 1-time ಸೆಟಲ್ಮೆಂಟ್ ನಡೆದಿದೆ ಅಂತಕ್ಕಂಥದ್ದು, ಒಟ್ಟಾರೆಯನ್ನೆಲ್ಲ ಗಮನಿಸಿದಾಗ ನಿಮ್ಮ ಸಾಲ ವಸೂಲಾತಿ ಎಷ್ಟು ಪ್ರತಿಶತ ಇದೆ ನಿಮ್ಮ ಗ್ರಾಮೀಣ ಬ್ಯಾಂಕಿಂದ? ಸಾಲ ವಸೂಲಾತಿ ಪ್ರತಿಶತ ಈಗ ಕ್ಯಾಶ್ ರಿಕವರಿ ಅಂತ ಏನು ಹೇಳ್ತೀವಿ ಇದು ಅತ್ಯುತ್ತಮವಾಗಿದೆ. ಆದರೆ ನಮ್ಮಲ್ಲಿ ಈ ರಿಪೀಟೆಡ್ ರೀಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ, ನಾವು ಏನು ಮಾಡಿದ್ವಿ ಅಂತಂದರೆ ಬೆಳೆ ಸಾಲಗಳನ್ನು ಪ್ರತಿ ಸಲನೂ ಈ ಬೆಳೆ ನೆರೆ ಹಾವಳಿಯ ಇರ್ಬೋದು ಅಥವಾ ಬರ ಪರಿಸ್ಥಿತಿ ಇರ್ಬೋದು ಅದನ್ನೆಲ್ಲ ಮುಂದೋಡ್ಕೊಂಡು ಇವತ್ತಿನ ದಿವಸ 4-5 ಪಟ್ಟು ಆಗಿರೋ ಬೆಳೆ ಸಾಲಗಳನ್ನ ನಾವು ಈಗ ಅದನ್ನು ಉದ್ದೇಶ ಒಂದು ಕೊನೆ ಕಾಣಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಅತ್ಯಂತ ರಿಯಾಯಿತಿ ದರದಲ್ಲೆಲ್ಲ ನಾವು ರಿಕವರಿ ಮಾಡೋದ್ರಲ್ಲಿ ನಮ್ಮದು ಈ ಸಲ ಹೆಚ್ಚಿನ ಅಂಶ, ಎಸ್ಪೆಷಲಿ ಈ 2-3 ತಿಂಗಳಲ್ಲಿ ನಮಗೆ ರಿಕವರಿ ಸ್ಪಂದನೆ, ಈ ರೈತರ ಸ್ಪಂದನೆ ತುಂಬ ಅತ್ಯಂತ ಹೆಚ್ಚಾಗಿರೋದ್ರಿಂದ ನಮಗೆ 40% ನಮಗೆ ಬಂದಿದೆ ಅಂತ ನಾನು ಹೇಳ್ತೀನಿ. ಈಗ ಗ್ರಾಮೀಣ ಭಾಗದಲ್ಲಿ ಸ್ವಯಂ ಉದ್ಯೋಗಕ್ಕೆ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಸಾಕಷ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದ್ದಾವೆ. ಯಾವುದೇ ಒಂದು ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಬೇಕಾದ್ರೆ ಹಣಕಾಸಿನ ಸಹಾಯ ಸಹಕಾರಗಳು ಬೇಕಾಗ್ತವೆ ಅನ್ಎಂಪ್ಲಾಯ್ಮೆಂಟ್ ಯೂತ್ಗಳಿಗೆ. ನಿಮ್ಮ ಬ್ಯಾಂಕು ಏನಾದರೂ ಸ್ಟಾರ್ಟಪ್ಗಳನ್ನು ಪ್ರಾರಂಭ ಮಾಡುವಂಥ ಯುವಕರಿಗೆ ಅಥವಾ ಸ್ವಯಂ ಉದ್ಯೋಗ ಕೈಗೊಳ್ಳುವಂಥ ಯುವಕರಿಗೆ ಯಾವ ರೀತಿ ಯೋಜನೆಗಳನ್ನು ತರ್ತಾ ಇದೆ, ಯಾವ ರೀತಿ ಸಾಲ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ? ಇದು PMAGP ಇರ್ಬೋದು, ಈ ಸಬ್ಸಿಡೀಸ್ ಎಲ್ಲ, ಆಮೇಲೆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜನಾಂಗದವ್ರಿಗೆ ವಿಶೇಷ ಸಬ್ಸಿಡಿ ಸಾಲಗಳನ್ನು ಕೊಟ್ಟು ಮತ್ತು ಸ್ಟಾರ್ಟಪ್ಸ್ ಅಗ್ರಿ ಸ್ಟಾರ್ಟಪ್ಸು ಇದನ್ನೆಲ್ಲ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ. ಇದು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಎಜುಕೇಟೆಡ್, ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಈ ಸಾಫ್ಟ್ವೇರ್ ಉದ್ಯಮ ಅಲ್ಲಿ ಸಿಟಿಗಳಲ್ಲಿ ಇದ್ದಿದ್ದನ್ನೆಲ್ಲೆಲ್ಲನೂ ಅವರು ಈಗ ಸಾಫ್ಟ್ವೇರ್ ಇಂಜಿನಿಯರ್ಸು ಅವರು ಇವರು ಏನು ಹೇಳ್ತಾ ಇದ್ದಾರೆ, ಅವರೆಲ್ಲ ಈಗ ಹಳ್ಳಿ ಗ್ರಾಮೀಣ ಪ್ರದೇಶಕ್ಕೆ ಬಂದು ಜಮೀನು ಖರೀದಿ ಮಾಡಿ ಜಮೀನುಗಳಲ್ಲೇ ದುಡಿಯುವಂಥ ಇದು ಮಾಡ್ತಾ ಇದ್ದಾರೆ. ಆ ಇದನ್ನು ನಾವು ಅದನ್ನು ಅಡ್ವಾಂಟೇಜ್ ಅದನ್ನು ಇತ್ತುಕೊಂಡು ಅವರುಗಳಿಗೆಲ್ಲ ಸ್ಟಾರ್ಟಪ್ಗಳಿಗೆಲ್ಲ ನಾವು ಪ್ರೋತ್ಸಾಹ ಕೊಟ್ಟು ನಾವು ಸಾಲಗಳ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ಹೇಗೆ ಮುಂದಿನ ದಿನಗಳಲ್ಲಿ ಇನ್ನು ಕರ್ನಾಟಕ ಗ್ರಾಮೀಣ ಬ್ಯಾಂಕು ಏನು ಹೊಸ ಯೋಜನೆಗಳನ್ನ ಹಾಕೊಂಡು ಗ್ರಾಹಕರ ಸಮೀಪ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಿದೆ ಬರತಕ್ಕಂಥ ದಿನಗಳಲ್ಲಿ? ಬರತಕ್ಕಂಥ ದಿನಗಳಲ್ಲಿ ಬಹಳ ನಮ್ಮ ಉದ್ದೇಶ ಅಂತಂದ್ರೆ ಇದನ್ನ ನಮ್ದು ಈಗ 55,000 ಕೋಟಿ ವ್ಯವಹಾರ ಇದೆ, 55,000 ಕೋಟಿ ವ್ಯವಹಾರ, ಇದನ್ನು ನಾವು 60,000 ಕೋಟಿ ವ್ಯವಹಾರ ಮಾಡಬೇಕು ಅಂತ ಇದ್ದೀವಿ. ಮತ್ತು ನಮ್ಮ ಉದ್ದೇಶ NPA ಅಂತ ಏನು ಹೇಳ್ತೀವಿ ಸುಸ್ತಿದಾರನ್ನ ನಾವು 0 NPA ಮಾಡಬೇಕು ಅಂತಿದ್ದೀವಿ, ಅದು ನಮ್ಮ ಉದ್ದೇಶ. ಇದು ಸಾಧಾರಣ 1 ವರ್ಷದ ಯೋಜನೆ ಅಲ್ಲ, 1-2 ವರ್ಷದ ಯೋಜನೆಯಲ್ಲಿ ನಾವು ಎಲ್ಲರಿಗೂ ನಾವು ಎಷ್ಟು ವಿನಾಯಿತಿಗಳು ಎಷ್ಟು ಇದು ಮಾಡಬೇಕು ಅಷ್ಟು ಮಾಡಿ ನಾವು ಆದಷ್ಟು ಇದು ಮಾಡಬೇಕು ಅಂತಿದ್ದೀವಿ. ನಂತರ ಈ ಯೋಜನೆಗಳು ಸರ್ಕಾರದ ಯೋಜನೆಗಳನ್ನ ಅಳವಡಿಸ್ಕೊಳೋದು ಮತ್ತು ಹೊಸ ನೀವು ಹೇಳಿದಾಗೆ ಈಗಾಗಲೇ ಹೇಳಿದಾಗೆ ಸ್ಟಾರ್ಟಪ್ಗಳಿಗೆ ಇದು ಕೊಡೋದು ಪ್ರೋತ್ಸಾಹ ಕೊಡೋದು, ವಿಶೇಷವಾಗಿ ರೈತರಿಗೆ ಅನುಕೂಲವಾಗುವಂಥದ್ದು ಸುಮಾರು ಹಲವಾರು ಯೋಜನೆಗಳಿದೆ. ರೈತರಿಗೆ ಇನ್ನೊಂದು ಒಂದು ಸಾಲ ಸೌಲಭ್ಯಗಳು, ಇನ್ನೊಂದು ಉಳಿತಾಯ. ಉಳಿತಾಯ ಇದನ್ನೆಲ್ಲ ನಾವು ಹೆಚ್ಚಿಸ್ಬೇಕು ಅವ್ರಿಗೆ. ಈಗ ನಮ್ಮಲ್ಲಿ ಏನು ಮಾಡಿದೀವಿ, ಹೊಸ ಯೋಜನೆಗಳು ಯಾವುದಿದೆ ಅಂದರೆ ಲಖಪತಿ ಯೋಜನೆ ಅಂತಿದೆ. ಅಂದರೆ ಒಂದು ಮಗುಗೆ ಅವ್ರ ಮದುವೆ ವಯಸ್ಸಿಗೆ ಅಥವಾ ಸ್ಕೂಲ್ ಎಜುಕೇಷನ್ ಕಾಲೇಜ್ ಬರೋ ಅಷ್ಟೊತ್ತಿಗೆ ಅವರು 1 ಲಕ್ಷ 2 ಲಕ್ಷ ಅವರ ಆದಾಯಕ್ಕೆ ತಕ್ಕಾಗೆ ನಾವು ಹೇಗೆ ಮಾಡ್ಬೋದು ಅಂತ ಒಂದು ತಿಂಗಳ ತಿಂಗಳು ಕಟ್ಟೋವಂಥದ್ದಾಗಲಿ ಅಥವಾ 3 ತಿಂಗಳು ಕಟ್ಟೋವಂಥದ್ದಾಗಲಿ ಆ ಥರ ಯೋಜನೆ ಒಂದು ಮಾಡಿದ್ದೀವಿ. ಆಮೇಲೆ ಇನ್ನೂ ಒಂದು ಸಂಪತ್ತಿ ಅಂತ ಒಂದು ಯೋಜನೆ ಮಾಡಿದ್ದೀವಿ. ಇದು ಅಷ್ಟೇ, ಅತ್ಯಂತ ಗರಿಷ್ಠ ದರಗಳು, ಗರಿಷ್ಠ ಬಡ್ಡಿ ದರದಲ್ಲಿ ಅವ್ರದ್ದು ಆದಷ್ಟು ಬೇಗ ಅವರ ಬಡ್ಡಿ ಡಬಲ್ ಹಾಕುವಂಗೆ ಮಾಡ್ತಾ ಇದ್ದೀವಿ. ಈಗ ಗೋಲ್ಡ್ ಲೋನ್ ಇರಬಹುದು ಅಥವಾ ಎಜುಕೇಶನ್ ಲೋನ್ಗಳು ಯಾವ ರೀತಿ ನಿಮ್ಮ ಬ್ಯಾಂಕ್ ವತಿಯಿಂದ ಸಿಗ್ತಾ ಇದ್ದಾವೆ? ಗೋಲ್ಡ್ ಲೋನ್ ಚಿನ್ನದ ಮೇಲೆ ಸಾಲ ಸೌಲಭ್ಯ ಇದ್ರೆ ಅದು ತುಂಬಾ ಅತ್ಯಂತ ಚಿನ್ನ. ಯಾಕೆ ಅಂತಂದ್ರೆ ನಮ್ಮ ಈ ಸಾಲ ಸೌಲಭ್ಯ ರೈತರ ಕೊಡ್ತಾ ಇರೋ ಇದು 70% ಅಂತ ಏನು ಹೇಳಿದೆ ನಾನು, ಅದರಲ್ಲಿ 25-30% ಚಿನ್ನದ ಮೇಲೆ ಸಾಲಗಳಿದೆ. ಆ ಚಿನ್ನದ ಮೇಲೆ ಸಾಲ ಇರೋದು ಅವರು ಇದುವರೆಗೂ ಯಾವುದು ಸುಸ್ತಿ ಇದೆ ಅದರಲ್ಲಿ ಇರೋದು ಕಡಿಮೆನೆ, ಬಹಳ ಕಡಿಮೆ. ಸುಸ್ತಿ ಆಗೋದು ಬಹಳ ಕಡಿಮೆ. ಇದು ಒಂದು ಉದ್ದೇಶ, ಇದು ಸುಲಭವಾಗಿ ಸಿಗುವಂಥದ್ದು. ಒಂದು ಅರ್ಧ ದಿನದಲ್ಲಿ ಅಥವಾ 10 ನಿಮಿಷದ ಯೋಜನೆಗಳು ಸಹ ಇದೆ ನಮ್ಮಲ್ಲಿ. ಸಾಲ ಬಂದು ಅವರು ಚಿನ್ನ ತಂದಿದ್ದ ಮೇಲೆ 10 ನಿಮಿಷದಲ್ಲಿ ಕೊಡುವಂಥದ್ದು ಸೌಲಭ್ಯನೂ ನಾವು ಇಟ್ಟಿದ್ದೀವಿ. ಇದಲ್ಲದೆ ನೆನ್ನೆ ನೀವು ಇನ್ನೊಂದು ಹೇಳಿದ್ರಿ, ಎಜುಕೇಷನ್ ಲೋನ್. ಅದು ಎಜುಕೇಷನ್ ಲೋನು ಈಗ ಹಳ್ಳಿಗಳಲ್ಲಿರೋರಿಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಬೇಕು ಅಥವಾ ಡಾಕ್ಟರ್ಸ್ ಆಗಬೇಕು ಅಂತ ಕನಸು ಕಾಣೋರಿಗೆಲ್ಲನೂ ಕೇಂದ್ರ ಸರ್ಕಾರದ ಯೋಜನೆಯನ್ನೇಳ ಈವನ್ ಅವರು ವಿದೇಶಿ ವ್ಯಾಸಂಗಕ್ಕೆ ಹೋಗ್ಬೇಕಾದ್ರೂ ನಮ್ಮ ರೈತರ ಮಕ್ಕಳಿಗೆ ನಾವು ಸುಲಭ ಸಿದ್ಧ ದರದಲ್ಲಿ ನಾವು ಕೊಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಶಾಖೆಗಳು ಎಕ್ಸ್ಪಾನ್ಷನ್ ಆಗುವ ಸಾಧ್ಯತೆಗಳಿದಾವೆ ಬೇರೆ ಬೇರೆ ಕಡೆ? ನಮಗೆ ಈಗಿನ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ನಾವು ನಗರದಲ್ಲಿ ಕಡಿಮೆ ಮತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಮಾಡುವಂಥದ್ದು ಅವಶ್ಯಕತೆನೂ ಇದೆ. ಆಮೇಲೆ ನಮಗೆ ಅದು ಯೋಜನೆ ಕನಸುಗಳು ಇದೆ. ಅದು ಗ್ರಾಹಕರಿಗೆ ಏನು ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ, ವಿಶೇಷವಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಗ್ರಾಹಕರಿಗೆ, ರೈತರಿರ್ಬೋದು ಡೆಪಾಸಿಟರ್ಸ್ ಇರ್ಬೋದು ಅಂತವ್ರಿಗೆ ನಿಮ್ಮ ಸಂದೇಶ ಏನು? ಕರ್ನಾಟಕ ಗ್ರಾಮೀಣ ಬ್ಯಾಂಕು ಇದು ನಮ್ಮದಲ್ಲ, ನಿಮ್ಮ ಬ್ಯಾಂಕು. ಇದರಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನ ಪಡೆದು ನೀವು ನಿಮ್ಮ ಬ್ಯಾಂಕನ್ನ ಮೇಲೆ ತರಲಿಕ್ಕೆ ತುಂಬ ಇದು ಪ್ರಯತ್ನ ಮಾಡಿ. ಆಮೇಲೆ ಸದಾ ನಿಮ್ಮ ಮನೆಯ ಬಾಗಿಲಿಗೆ ನಾವು ಬ್ಯಾಂಕಿನ ಸೇವೆಗಳನ್ನು ಒದಗಿಸ್ತೀವಿ. ಆಮೇಲೆ ವಿಶಿಷ್ಟವಾದ ಸೇವೆಗಳನ್ನು ವಿಶಿಷ್ಟ ರೂಪದಲ್ಲಿ ನಾವು ನಿಮಗೆ ಕೊಡೋದಕ್ಕೆ ನಾವು ಕಾತರರಾಗಿದ್ದೀವಿ. ಈ ಯೋಜನೆಯಲ್ಲಿ ನಿಮ್ಮ ಸಹಕಾರನೂ ಮುಖ್ಯ. ಸಾಲ ತೆಗೆದುಕೊಳ್ಳಿ ಮತ್ತೆ ವಾಪಸ್ಸು ಪಾವತಿ ಮಾಡಿ, ಇದೇ ನನ್ನ ಸಂದೇಶ ಇವತ್ತು. ಒಳ್ಳೆಯದು ಎ.ಎನ್. ಪ್ರಸಾದ್ ಅವರೇ, ಇದುವರೆಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಯಾವ ರೀತಿ ಸಾಲ ಸೌಲಭ್ಯಗಳು ಕೊಡ್ತಾ ಇದೆ, ರೈತರಿಗೆ ಪೂರಕವಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹಂಚ್ಕೊಂಡಿದ್ದೀರಿ. ಭಾಳಷ್ಟು ಜನ ಹಿಂದಿನ ದಿನಗಳಲ್ಲಿ ಬ್ಯಾಂಕ್ ಅಂದರೆ ಹೆದರ್ತಾ ಇದ್ರು, ಬ್ಯಾಂಕಿಗೆ ಬರೋದಂದ್ರೆ ಬೇಡಪ್ಪ ಬ್ಯಾಂಕಿಗೆ ಹೋಗೋದು, 108 ಸಮಸ್ಯೆಗಳು 108 ಕಾಗದ ಪತ್ರಗಳು ಬೇಕಾಗ್ತವಂತಕ್ಕಂಥ ವಿಚಾರ ಇತ್ತು. ಆದರೆ ಇತ್ತೀಚೆಗೆ ಸಾಕಷ್ಟು ಸರಳೀಕರಣ ಆಗ್ತಾ ಇದೆ, ಎಲ್ಲ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಒದಗಿಸ್ತಕ್ಕಂಥ ಒಂದು ಏನು ನಿಯಮಗಳಿದ್ದಾವೆ ಭಾಳಷ್ಟು ಸರಳೀಕರಣವಾಗ್ತಾ ಇದ್ದಾವೆ. ರೈತರು ಅಲ್ಲಲ್ಲಿ ಹೊರಗಡೆ 2 ಬಡ್ಡಿ 3 ಬಡ್ಡಿ ಸಾಲವನ್ನು ಮಾಡೋದ್ರ ಬದಲಾಗಿ ಎಲ್ಲೆಲ್ಲಿ ಗ್ರಾಮೀಣ ಬ್ಯಾಂಕ್, ವಿಶೇಷವಾಗಿ ಭಾಳ ಸಮೀಪದಲ್ಲಿ ರೈತರಿಗೆ ಹತ್ತಿರದಿರ್ತಕ್ಕಂಥ ಬ್ಯಾಂಕು ಕರ್ನಾಟಕ ಗ್ರಾಮೀಣ ಬ್ಯಾಂಕು. ರೈತರು, ಗ್ರಾಮೀಣ ಪ್ರದೇಶ ರೈತರು ವಿಶೇಷವಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಸೇವೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡಲಿಕ್ಕೆ ಮುಂದೆ ಬರಲಿ, ಬ್ಯಾಂಕೊಂದಿಗೆ ಕೈ ಜೋಡಿಸಿ ಅಭಿವೃದ್ಧಿಗೆ ಸಹಕಾರವನ್ನು ಕೊಡಲಿ ಅಂತ ಹೇಳೋಣ. ಇದುವರೆಗೆ ನಿಮ್ಮ ವಿಚಾರವನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ಮತ್ತು ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಿಂದ ದೊರೆಯುವ ವಿವಿಧ ಸಾಲ ಸೌಲಭ್ಯ ಮತ್ತು ಋಣಮುಕ್ತ ಯೋಜನೆ ಕುರಿತು ಬ್ಯಾಂಕಿನ ಮಹಾಪ್ರಬಂಧಕರಾದ ಎ.ಎನ್. ಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ವಿಜಿ ಬಾವಲತ್ತಿ. ಈಗ ಕೇಳಿ ಕರುಗಳ ಪಾಲನೆ ಪೋಷಣೆ ಕುರಿತು ಮಾಹಿತಿ. ಉತ್ತಮ ತಳಿಯ ಹೈನು ದನಗಳನ್ನು ನಾವು ಮನೆಯಲ್ಲಿ ಹೆಚ್ಚಿಸಬೇಕಾಗಿತ್ತಂತಂದರೆ ಮಾರುಕಟ್ಟೆಯಿಂದ ಹಸು ಅಥವಾ ಎಮ್ಮೆ ಖರೀದಿ ಮಾಡೋದಕ್ಕಿಂತ ನಮ್ಮಲ್ಲಿಯೇ ಮನೆಯಲ್ಲಿ ಹುಟ್ಟಿದಂಥ ಕರುಗಳನ್ನು ಉತ್ತಮ ರೀತಿಯಿಂದ ಬೆಳೆಸಿ ಪಾಲನೆಯನ್ನು ಮಾಡಿದರೆ ಅವು ಮುಂದೆ ಉತ್ತಮ ಹೈನು ದನ ಆಗೋದರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಆದ್ದರಿಂದ ಹೈನುಗಾರಿಕೆಯನ್ನು ಮಾಡುವಂಥ ರೈತರಿರ್ಬೋದು ಅಥವಾ ಯುವಕರಿರ್ಬೋದು, ಒಮ್ಮೆಲೆ ನಾವು 50,000-60,000 ಕೊಟ್ಟು ಗರ್ಭಧರಿಸಿದಂಥ 2 ಅಥವಾ 3ನೇ ಸೂಲಿನ ಎಮ್ಮೆಯನ್ನು ಕೊಂಡುಕೊಳ್ಳೋದ್ರ ಬದಲಾಗಿ ಇನ್ನೇನು ಗರ್ಭಧಾರಣೆಗೆ ರೆಡಿಯಾದಂಥ ಕರುಗಳನ್ನು ಖರೀದಿ ಮಾಡ್ಕೊಂಡ್ಬಿಟ್ಟು ಅವುಗಳನ್ನು ಚೆನ್ನಾಗಿ ಮೇಯಿಸಿ ಕೃತಕ ಗರ್ಭಧಾರಣೆಯನ್ನು ಆಸ್ಪತ್ರೆಗಳಲ್ಲಿ ಮಾಡಿಸಿ ಇವುಗಳನ್ನು ಸಾಕಾಣಿಕೆಯನ್ನು ಮಾಡಬಹುದು, ಅಥವಾ ಮನೆಯಲ್ಲಿಯೇ ಹುಟ್ಟಿದಂಥ ಎಮ್ಮೆ ಕರು ಇರ್ಬೋದು, ಆಕಳ ಕರು ಇರ್ಬೋದು, ಅವುಗಳನ್ನು ಉತ್ತಮ ರೀತಿಯಿಂದ ಹಾಲನ್ನು ಕುಡಿಸಿ ಚೆನ್ನಾಗಿ ಮೇಯಿಸಿ ಅವುಗಳನ್ನು ತಯಾರು ಮಾಡಿ ಮುಂದೆ ಎಮ್ಮೆ ಅಥವಾ ಆಕಳುಗಳನ್ನಾಗಿ ಮಾಡೋದ್ರಿಂದ ಒಳ್ಳೆಯ ಒಂದು ಹಾಲಿನ ಇಳುವರಿಯನ್ನು ಪಡೀಲಿಕ್ಕೆ ಅನುಕೂಲವಾಗುತ್ತೆ, ಮತ್ತು ದಷ್ಟಪುಷ್ಟವಾಗಿ ಬೆಳೆದಂಥ ಕರುಗಳು ಮುಂದೆ ಒಳ್ಳೆಯ ರೀತಿಯಿಂದ ನಮಗೆ ಲಾಭವನ್ನು ತಂದುಕೊಡ್ತವೆ. ಆದ್ದರಿಂದ ಹುಟ್ಟಿದಂಥ ಕರುಗಳ ಪಾಲನೆ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ. ಮನೆಯಲ್ಲಿ ಸಾಮಾನ್ಯವಾಗಿ ಎಮ್ಮೆ ಆಕಳುಗಳು ಇರ್ತವೆ, ಆ ಕರುಗಳ ಪಾಲನೆಯನ್ನು ಅಚ್ಚುಕಟ್ಟಾಗಿ ನಾವು ಮಾಡಬೇಕು. ಕರು ಹುಟ್ಟಿದ ಮೊದಲನೆಯ ಗಂಟೆಯ ಒಂದು ಅವಧಿಯಲ್ಲಿ ಅತ್ಯವಶ್ಯಕವಾಗಿ ಈ ಮುಂದೆ ಹೇಳ್ತಕ್ಕಂಥ ಕ್ರಮಗಳನ್ನು ಮಾಡಬೇಕಾಗತ್ತೆ. ಕರು ಹುಟ್ಟಿದ ಕೂಡಲೇ ಅದರ ಬಾಯಿ, ಮೂಗು ಮತ್ತು ದೇಹವನ್ನು ಸ್ವಚ್ಛ ಮಾಡಬೇಕು. ಹೊಕ್ಕಳ ಉರಿಯನ್ನು ದೇಹದಿಂದ 1.5 ರಿಂದ 2 ಅಂಗುಲ ಬಿಟ್ಟು ತುಕ್ಕುರಹಿತ ಹರಿತವಾದಂಥ ಉಪಕರಣದಿಂದ ಕತ್ತರಿಸಿ ಆ ಸ್ಥಳಕ್ಕೆ ಟಿಂಕ್ಚರ್ ಅಯೋಡಿನ್ ದ್ರಾವಣವನ್ನು ಲೇಪನ ಮಾಡಬೇಕು. ಲೇಪನ ಮಾಡಿ ದಾರದಿಂದ ಕಟ್ಟಬೇಕಾಗತ್ತೆ. ಹುಟ್ಟಿದ ಕರುವಿನ ಕಾಲುಗಳ ಕೊಳಗದ ಮುಂದಿನ ತುದಿಯನ್ನು ಸಮಾನವಾಗಿ ಕತ್ತರಿಸಬೇಕು. ಕರುಗಳನ್ನು ಶ್ವಾಸಕೋಶದ ರೋಗ ಅಥವಾ ನಿಮೋನಿಯಾ ಬರದಂತೆ ಮಳೆ ಮತ್ತು ಚಳಿಯಿಂದ ರಕ್ಷಿಸಿ ಬೆಚ್ಚಗೆ ಇಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕರು ಹುಟ್ಟಿದ ಅರ್ಧ ಗಂಟೆಯೊಳಗೆ ಗಿನ್ನದ ಹಾಲನ್ನು ಕುಡಿಸಲೇಬೇಕಾಗತ್ತೆ. ಯಾಕಂದರೆ ಹುಟ್ಟಿದ ಕರುವಿಗೆ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಹುಟ್ಟಿದ ಅರ್ಧ ಗಂಟೆಯೊಳಗೆ ಗಿನ್ನದ ಹಾಲು ಕುಡಿಸಿದಾಗ ಅದು ಪಚನವಾಗದೆ ಹಾಗೆ ಸಂಪೂರ್ಣವಾಗಿ ಅನ್ನನಾಳದ ಮುಖಾಂತರ ರಕ್ತದಲ್ಲಿ ಸೇರಿಕೊಂಡು ಕರುವಿಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ. ಗಿನ್ನದ ಹಾಲಿನಲ್ಲಿ 90% ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಕ್ಕಂಥ ಅಂಶಗಳಾದಂಥ ಗ್ಯಾಮಾಗ್ಲೋಬೋಲಿನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಗಿನ್ನದ ಹಾಲಿನಲ್ಲಿ ರೋಗ ನಿರೋಧಕ ಶಕ್ತಿ ಇರ್ತದೆ. ಸಾಮಾನ್ಯ ಹಾಲಿಗೆ ಹೋಲಿಸಿದರೆ ಗಿನ್ನದ ಹಾಲಿನಲ್ಲಿ ಸಸಾರಜನಕ 5 ಪಟ್ಟು ಜೀವಸತ್ವ ಮತ್ತು ಲವಣಾಂಶಗಳು 2 ಪಟ್ಟು ಹೆಚ್ಚಿಗೆ ಇರ್ತವೆ. ಸಕ್ಕರೆ ಅಂಶ 1/4 ಕಡಿಮೆ ಇರುವುದರಿಂದ ಕರುವಿಗೆ ಭೇದಿ ಆಗೋದಿಲ್ಲ. ಗಿನ್ನದ ಹಾಲು ಸೌಮ್ಯ ಜುಲಾಬಿನಂತಿರುವುದರಿಂದ ಕರುಳಲ್ಲಿರ್ತಕ್ಕಂಥ ಮೊದಲನೆಯ ಮಲವನ್ನು ಹೊರಹಾಕಲಿಕ್ಕೆ ಸಹಕಾರಿಯಾಗ್ತದೆ. ನೈಸರ್ಗಿಕ ಕೊಡುಗೆಯಾದಂಥ ಗಿನ್ನದ ಹಾಲನ್ನು ಕರುವಿಗೋಸ್ಕರವೇ ಮೀಸಲಾಗಿಡಬೇಕು. ಸುಮಾರು 5 ದಿನಗಳವರೆಗೆ ಸಾಕಷ್ಟು ಗಿನ್ನದ ಹಾಲನ್ನು ಪ್ರತಿದಿನ 2 ಸಲ ಕರುಗಳಿಗೆ ತಪ್ಪದೇ ಕುಡಿಸಬೇಕು. ಕರುಗಳನ್ನು 2 ರೀತಿಯಲ್ಲಿ ನಾವು ಜೋಪಾನ ಮಾಡಬಹುದು. ಸಾಂಪ್ರದಾಯಿಕ ಪದ್ಧತಿ ಮತ್ತು ಆಧುನಿಕ ಪದ್ಧತಿ ಅಂತೇಳಿ 2 ರೀತಿಯೊಳಗೆ ಮಾಡಬಹುದು. ಸಾಂಪ್ರದಾಯಿಕ ಪದ್ಧತಿ ಬಗ್ಗೆ ಹೇಳೋದಾದರೆ, ಕರುವನ್ನು ತಾಯಿಯ ಮೊಲೆ ಹಾಲು ಕುಡಿಲಿಕ್ಕೆ ಬಿಡುವ ಒಂದು ರೂಢಿಯಲ್ಲಿರ್ತಕ್ಕಂಥ ಪದ್ಧತಿ ಅಂತ ಹೇಳ್ಬೋದು. ಇದನ್ನು ನಾವು ಅನುಸರಿಸಿದಾಗ ಕರುವಿಗೆ 1 ಮೊಲೆ ಹಾಲನ್ನು ಸಂಪೂರ್ಣವಾಗಿ ಕುಡಿಲಿಕ್ಕೆ ಬಿಡಬೇಕು. 2 ವಾರದ ಕರುವಿಗೆ ದಾನಿ ಮಿಶ್ರಣವನ್ನು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ತಿನ್ನಿಸ್ಲಿಕ್ಕೆ ಕಲಿಸಬೇಕಾಗತ್ತೆ. ಕರು ದಾನಿ ಮಿಶ್ರಣವನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಪ್ರತಿ ವಾರ ಸುಮಾರು 50-100 ಗ್ರಾಂನಷ್ಟು ದಾನಿ ಮಿಶ್ರಣವನ್ನು ಕರುಗಳಿಗೆ ಹಾಕಬೇಕು. ಇದರ ಜೊತೆಗೆ ಉತ್ತಮವಾದ ಹಸಿರು ಅಥವಾ ಒಣಮೇವನ್ನು ಕೊಡಬೇಕಾಗತ್ತೆ. ಕರುವಿಗೆ 3 ತಿಂಗಳ ವಯಸ್ಸಾದ ಮೇಲೆ ಕೇವಲ ತ್ವರೆ ಬಿಡಿಸಲಿಕ್ಕೆ ಕರುವನ್ನು ಬಿಟ್ಟರೆ ಸಾಕು. ಪ್ರತಿದಿನ 2 ಅಥವಾ 3 ಸಲ ಕರುವಿಗೆ ಸ್ವಚ್ಛವಾದ ನೀರನ್ನು ಕುಡಿಸಬೇಕು. ಇದರಿಂದ ಕರುವಿನ ಬೆಳವಣಿಗೆ ಸದೃಢ ಹಾಗೂ ತೀವ್ರವಾಗಿ ಬಹುಬೇಗನೆ ಕರು ಬೆಳೆದು ಬೆಲೆಗೆ ಬರಲಿಕ್ಕೆ ಅನುಕೂಲ ಆಗತ್ತೆ. ಇನ್ನು ಆಧುನಿಕ ಪದ್ಧತಿಯಲ್ಲಿ ಕರುಗಳ ಸಾಕಾಣಿಕೆ ಬಗ್ಗೆ ಹೇಳೋದಾದರೆ, ಈ ಪದ್ಧತಿಯಲ್ಲಿ ತಾಯಿಯಿಂದ ಕರುವನ್ನು ಹುಟ್ಟಿದ ಕೂಡಲೇ ಸಪರೇಟ್ ಆಗಿ ಇಡಬೇಕಾಗತ್ತೆ ಅಥವಾ ಬೇರ್ಪಡಿಸಬೇಕಾಗತ್ತೆ. ಮಿಶ್ರ ತಳಿ ಹಸುಗಳಲ್ಲಿ ಈ ಒಂದು ಆಧುನಿಕ ಪದ್ಧತಿಯನ್ನು ಮೊದಲನೇ ಸೂಲದಿಂದ ನಾವು ಅಳವಡಿಸಿದೆವಪ್ಪ ಅಂತಂದ್ರೆ ಭಾಳ ಹೆಚ್ಚು ಸೂಕ್ತ ಅಂತ ಹೇಳ್ಬೋದು. ಇದರಿಂದ ಕರುವಿನ ದೇಹದ ಬೆಳವಣಿಗೆ ಅನುಸಾರವಾಗಿ ಹಾಲನ್ನು ಕುಡಿಸಲಿಕ್ಕೆ ನಾವು ಕೊಡಬಹುದು. ಕಾರಣಾಂತರಗಳಿಂದ ಕರು ಸತ್ರು ಸಹ ತಾಯಿ ಹಾಲಿನ ಒಂದು ತೊರೆ ಬಿಡೋದ್ರಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ, ಅಥವಾ ತಾಯಿ ಸತ್ರು ಕರುವಿಗೆ ತೊಂದರೆಯಾಗೋದಿಲ್ಲ. ಹೈನದನದ ಹಾಲಿನ ಉತ್ಪತ್ತಿಯ ನಿರ್ದಿಷ್ಟ ಪ್ರಮಾಣವನ್ನು ಅಳಿಬಹುದು ಹಾಗೂ ಬೇಡವಾದ ಕರುಗಳನ್ನು ಯಾವುದೇ ಸಮಯದಲ್ಲಿ ಮಾರಾಟ ಮಾಡಬಹುದು. ಕೃತಕವಾಗಿ ಕರುವಿಗೆ ಹಾಲನ್ನು ಕುಡಿಸುವಾಗ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸ್ವಚ್ಛವಾದ ಅಗಲ ಬಾಯಿಯ ಒಂದು ಬುಟ್ಟಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಹಾಲನ್ನು ಹಾಕಿ ಕರುವಿನ ಮುಂದೆ ಇಡಬೇಕು. ಸ್ವಚ್ಛವಾಗಿ ತೊಳೆದಂಥ ತೋರು ಬೆರಳು ಮತ್ತು ನಡುವಿನ ಬೆರಳುಗಳನ್ನು ಹಾಲಿನಲ್ಲಿ ಅದ್ದಿ ಕರುವಿನ ಬಾಯಿಗೆ ಚಿಪ್ಪಿಸಬೇಕು. ಮೆಲ್ಲಿಗೆ ಬಾಯಿಯನ್ನು ಹಾಲಿದ್ದಂಥ ಬುಟ್ಟಿಯಲ್ಲಿ ಕರುಗಳ ಬಾಯನ್ನು ಹತ್ತಿರಕ್ಕೆ ತಂದು ಚಿಪ್ಪಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ನಂತರ ಕರುಗಳು ತನ್ನಿಂತಾನೇ ನಿಧಾನವಾಗಿ ಹಾಲನ್ನು ಚಿಪ್ತಾ ಹಾಲನ್ನು ಕುಡಿಲಿಕ್ಕೆ ಪ್ರಾರಂಭ ಮಾಡ್ತವೆ. ಇದು 1 ವಾರದಲ್ಲಿ ಕರು ಕ್ರಮೇಣವಾಗಿ ತನ್ನಷ್ಟಕ್ಕೆ ತಾನೇ ಹಾಲು ಕುಡಿಲಿಕ್ಕೆ ಪ್ರಾರಂಭ ಮಾಡ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಕರುಗಳು ಜಂತು ಬಾಧೆಯಿಂದ ಸಾಯುವ ಸಂಭವ ಇರುವುದರಿಂದ ಈ ಒಂದು ಬಾಧೆಯ ನಿವಾರಣೆಗೆ ಪಶುವೈದ್ಯರ ಸಲಹೆ ಪಡೆದು ಸೂಕ್ತ ಜಂತು ನಿವಾರಕ ಔಷಧಿಯನ್ನು ಕರು ಹುಟ್ಟಿದ 7ನೇ ದಿನ, 1ನೇ ತಿಂಗಳು, 2ನೇ ತಿಂಗಳು ಮತ್ತು 3ನೇ ತಿಂಗಳು, 6ನೇ ತಿಂಗಳು ಹಾಗೂ ಪ್ರತಿ ವರ್ಷಕ್ಕೊಮ್ಮೆ ಕರುವಿಗೆ ಈ ಜಂತು ನಿವಾರಕ ಔಷಧಿಯನ್ನು ಕುಡಿಸಬೇಕು. ಸಾಮಾನ್ಯವಾಗಿ ರೈತರು ಹೋರಿ ಕರು ಮತ್ತು ಕೋಣ ಕರುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದಿಲ್ಲ. ಆದ್ದರಿಂದ ಇವುಗಳ ಸಾವಿನ ಪ್ರಮಾಣ ಅತಿಯಾಗಿ ಕಂಡುಬರ್ತಾ ಇದೆ. ಗಂಡು ಕರುಗಳಿಗೂ ಜಂತು ನಿವಾರಕ ಔಷಧಿಯನ್ನು